ಹಂಗೆ ಕಂಡು ಹಿಡ್ಕೊಂಡು ಆ ಕಬ್ಬು ಬೆಳೆದ ಮೇಲೆ ಕಬ್ಬಿಗೆ ಸರಿಯಾದ ಒಂದು ಮಾರ್ಕೆಟನ್ನು ಮಾಡಬೇಕಲ್ಲ, ಅದಕ್ಕೆ ಸರಿಯಾದ ವ್ಯವಸ್ಥೆಯಲ್ಲಿ ಬೆಲ್ಲ ಮಾಡಬೇಕು ಅನ್ನೋ ಒಂದು ತಲೆ ಒಳಗೆ ಬಂದು ಅದಕ್ಕೆ ಒಂದೊಂದೆ ಹೊರಗಡೆ ಎಲ್ಲ ಯೋಚನೆ ಮಾಡಿ ಮಾಡಿ ಆ ಕೋಣನ್ನು ಕಾಣದ ಬದಲು ಮೆಷಿನನ್ನು ಯೂಸ್ ಮಾಡಿದೆ. ಮೆಷಿನಿಂದ ಕಬ್ಬನ್ನು ಅರಿಯುವಂಥ ಕೆಲಸ, ಆ ಕಬ್ಬನ್ನು ಅರಿದ ಮೇಲೆ ಅದ್ರ ಬರುವಂಥ ಹಾಲು ಇದೆಯಲ್ಲ, ಆ ಹಾಲನ್ನು ನಾನು ನಿಲ್ಲಿ ಮಾಡಬೇಕು ಮತ್ತು ವಾಪಸ್ ಕುಂಟೆಯಲ್ಲೇ ಬೇಯಿಸಬೇಕು. ಅದಕ್ಕೆ ಕಾಡಿನ ಮೊರೆ ನಾವು ಹೋಗಬೇಕು. ಅದನ್ನು ತಪ್ಪಿಸೋದಕ್ಕಾಗಿ ನಾನೇನು ಮಾಡಿದೆ, ಹೊರಗಡೆ ಎಲ್ಲ ನೋಡಿ ಹಸ್ತ್ರದ ಒಲೆಯನ್ನು ಮಾಡುವಂಥ ಮೆಥಡಿಗೆ ಬಂದೆ. ಸಿಪ್ಪೆಯಿಂದನೇ ಹಾಲನ್ನು ಕಾಯಿಸಿ ಬೆಲ್ಲ ಮಾಡುವಂಥದ್ದು, ಅದರಲ್ಲಿ ಪಾಸ್ ಆದ ಈಗ. ಅದರಿಂದ ಎರಡನೇ ಕೆಲಸ ಅಂದರೆ, ಒಂದು ಕಾಡಿನ ರಕ್ಷಣೆ ಆಗುತ್ತೆ, ಎರಡನೇದು ನಾವು ಮಾಡುವಂಥ ಬೆಲ್ಲ ಒಳ್ಳೆ ಕ್ವಾಲಿಟಿಗೆ ಬರುತ್ತೆ. ಅದು ಯಾಕೆಂದರೆ ಇವತ್ತು ಹಸ್ತ್ರದ ಒಲೆ ಅಂದರೆ ನಾವು ಬೇಕಾದಾಗ ಬಿಟ್ಕೊಬೋದು, ಬೆಳೆದಂತೆ ನಿಲ್ಲಿಸ್ಬೋದು, ಕಂಟ್ರೋಲಿಂಗ್ ಇರ್ತದೆ ನಮ್ಮ ಹಾಲಕ್ಕೆ ಬೇಯಿಸೋದ್ರಲ್ಲಿ. ಹಾಗಾಗಿ ನಮ್ಮ ಬೆಲ್ಲಕ್ಕೆ ಒಂದು ಮಾರ್ಕೆಟು ಕಣ್ಣು ಇಟ್ಕೊಂಡೆ, ಹಾಗ ನನ್ನ ಫ್ಯಾಕ್ಟ್ರಿ ಡೆವಲಪ್ ಆಗ್ತಾ ಬಂತು. ಈ ಅಸ್ತ್ರ ಬೆಲೆಗೆ ಇಂಧನ ಏನ್ ಬಳಸ್ತೀರಿ ಈಗ? ಮತ್ತೆ ನೀವು ಸೌದೆ ಹಾಕಲ್ಲ ಅದಕ್ಕೆ? ಕಬ್ಬಿನ ಸಿಪ್ಪೆನೆ. ಕಬ್ಬಿನ ಸಿಪ್ಪೆನೆ? ಅದ್ರದ್ದು ಕಬ್ಬಿನ ಸಿಪ್ಪೆನೆ ಅದಕ್ಕೆ ಕೆಲಸ ಮಾಡೋದು, ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ. ಅದು ಆಮೇಲೆ ಹೊರಗಡೆ ಎಲ್ಲ ನೋಡಿದ್ದೆ ನಾನು, ಬೇರೆ ಬೇರೆ ಬೇರೆ ಬೇರೆ ಏನೇನೋ ಹಾಕ್ತಾರಂತೆ. ನಮ್ಮ ಹತ್ರ ಅದರ ಯಾವ ಅಭ್ಯಾಸಗಳು ಇಲ್ಲ. ನಾವೇನು ಸಿಪ್ಪೆಯಲ್ಲಿ ಏನು ಬರುತ್ತೋ ಅದು ಏನಾಗುತ್ತೆ, ಒಂದು 12 ಡಬ್ಬ ಹಾಲಿನ ಸಿಪ್ಪೆ 12 ಡಬ್ಬ ಹಾಲನ್ನು ಬೇಯಿಸುತ್ತೆ, ಸಾಕಾಗತ್ತೆ ಕರೆಕ್ಟ್ ಆಗಿ. ಅದನ್ನ ಮಾಡ್ತಿರೋದು ನಾನು, ಅದು ಅಲ್ಲಿಂದಲ್ಲಿ ಬರಬೇಕದು. ಆ ತರದ ಟೆಕ್ನಿಕಲ್ ನಾನು ಒಲೆ ಮಾಡಿರೋದು. ಅಂದ್ರೆ ನೀವು ಬೆಲ್ಲ ಬೇಯಿಸಬೇಕಾದ್ರೆ ಅದಕ್ಕೆ ಯೂನಿಫಾರ್ಮ್ ಹೀಟ್, ಒಂದೇ ತರದ ಶಾಖ? ಹೌದೌದು. ಈಗ ಆದ್ರೆ ಬೆಲ್ಲ ಕಬ್ಬಿನಲ್ಲಿ ಏನಾದ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ನಾವ್ ಎಷ್ಟು ಹೀಟ್ ಕೊಡ್ಬೇಕು ಆ ಹೀಟ್ ಕೊಡ್ಲೇಬೇಕದು. ಆಮೇಲೆ ಅದನ್ನ ಸ್ಲೋ ಮಾಡ್ತಾ ಬರಬೇಕು, ಲಾಸ್ಟ್ ಟೈಮಲ್ಲಿ ಕಂಪ್ಲೀಟ್ ಸ್ಲೋ ಇರಬೇಕು. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಬೆಲ್ಲ ಕ್ವಾಲಿಟಿ ಬರುತ್ತೆ. ಆಮೇಲೆ ಇನ್ನೊಂದು ಅಂದ್ರೆ, ನನಗೆ ಅದನ್ನು ಕಂಡಿಟ್ಕೊಂಡಿದ್ದೀನಿ, ಒಂದು ನಿಮಿಷ ಅಂದ್ರೆ 3 ನಿಮಿಷಕ್ಕೆ 1 ಡಬ್ಬ ಹಾಲು ಬೆಲ್ಲ ಆಗಬೇಕು. 3 ನಿಮಿಷಕ್ಕೆ 1 ಡಬ್ಬ ಹಾಲು ಬೆಲ್ಲ ಆಗುತ್ತೆ, ಬೆಲ್ಲ ಆಗತ್ತೆ ನಮ್ಮಲ್ಲಿ. ಹಾಗಾದಾಗ ಮಾತ್ರ ನಮ್ಗೆ ಈ ಸಿಪ್ಪೆಯನ್ನು ಮೇಂಟೈನ್ ಮಾಡಬಹುದು. ಹೌದಲ್ರಿ? ಮತ್ತೆ ಹಾಗಾದ್ರೆ ಈಗ ಹಿಂದೆಲ್ಲ ಅಷ್ಟೆಲ್ಲ ಯಾಕೆ ಅದನ್ನ ಆಲೆ ಕುಂಟೆ ಅಂತೆಲ್ಲ ಕಡಿದು ಮರ ಎಲ್ಲ ಕಡಿದು ಎಷ್ಟೊಂದು ಸ್ಟಾಕ್ ಮಾಡೆಲ್ಲ ಸುಡ್ತಿದ್ರಲ್ವಾ? ಅಂದ್ರೆ ಅವಾಗ ಏನಾಗಿತ್ತು ಸರ್, ಇನ್ನೊಂದು, ಅವಾಗ ಕಬ್ಬು ಬೆಳೀತಿದ್ರು ನಮ್ಮ ಹಿನ್ನವರೆಲ್ಲ, ಅವರು ಆಲೆ ಮನೆ ಮಜಕ್ಕಾಗಿ ಬೆಳೀತಿದ್ರು. ಕಬ್ಬಿನಿಂದ ಏನಾದ್ರು ದುಡಿಮೆ ಮಾಡಬೇಕು ಬೆಳೆದಂತ ಯಾರು ಮಾಡ್ತಿರ್ಲಿಲ್ಲ. ಆಲೆ ಮನೆ ಮಾಡೋದು ಯಾಕೆಂದ್ರೆ 4 ಜನ ಖುಷಿಯಾಗಿ ಕೂತ್ಕೊಂಡು ಹಾಲು ಕುಡಿಯೋದು, ಹಬ್ಬ ಹಬ್ಬ, ಆಲೆ ಮನೆ ಹಬ್ಬ ಅಂತಾರೆ. ಈಗ ಹೌದಲ್ಲ, ಅದು ಮಾಡಿದ್ರೆ ಈಗ ಯಾವನಂತರೂ ಜೀವನ ಮಾಡಕ್ ಆಗೋದೇ ಇಲ್ಲ. ಈಗ ಕಬ್ಬು ಮಾಡಿದ್ರೆ 10 ತುಂಡು ಕಬ್ಬನ್ನಾದ್ರೂ ಅವ್ನು ಕೊಟ್ಟು ಜೀವನ ಮಾಡ್ಬೇಕು ಅದರಲ್ಲಿ. ಆ ಪರಿಸ್ಥಿತಿ ಬಂದ ನಾವು ಈ ವ್ಯವಸ್ಥೆ ತರಲೇಬೇಕಲ್ಲ, ಹಾಗಾಗಿ ನಾನು ಅದನ್ನ ಇದು ಮಾಡಿದ್ದು. ಈಗ ಹಾಲು ಅರಿಯೋದಕ್ಕೆ ನೀವು ಮಿಷನ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ವಿದ್ಯುತ್ ಶಕ್ತಿನೋ ಡೀಸೆಲೋ ಏನ್ ಮೋಟರ್ ಹೇಗೆ ಮಾಡ್ಕೊಂಡಿದ್ರಿ? ಅದನ್ನ ವಿದ್ಯುತ್ ಇದ್ದಾಗ ವಿದ್ಯುತ್ ಶಕ್ತಿ ಬಳಸ್ತೇನೆ, ಅದ್ರಲ್ಲಿ ಜನರೇಟರ್ ಯೂಸ್ ಮಾಡ್ತೇನೆ. ನಮ್ದು ಒಂದು ಜನರೇಟರ್ ಇದೆ, ಅದು 25 HP ಮೋಟರ್ ಹಸು ಶಕ್ತಿಗೆ ಗಾಣ ನಮ್ದು. ಅದಕ್ಕೆ ಹೆಚ್ಚು ಕಡಿಮೆ 1 ಗಂಟೆಗೆ ನಮಗೆ ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಹೇಳೋದಾದ್ರೆ 800 ಡಬ್ಬ ಹಾಲು ನಮಗೆ 1 ಗಂಟೆಗೆ ಸಿಗ್ಬೇಕು. ಅಂದ್ರೆ ಒಂದು ನಾವು ಟೋಟಲಿ ನಮಗೆ 1 ದಿವಸಕ್ಕೆ 20 ಟನ್ ಕಬ್ಬಿನ ಹಾಲನ್ನು ನಾವು ಮಾಡಲೇಬೇಕು. ನಾವು 20 ಟನ್ ಕಬ್ಬಿನ ಹಾಲು ಮಾಡಬೇಕು. ಅಷ್ಟು ಮಾಡಿದ್ರೆ ನಮಗೆ ಲೇಬರ್ಗೆ ವರ್ಕೌಟ್ ಆಗುತ್ತೆ, ಆಮೇಲೆ ಬೆಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ. ಈಗ ಹೌದು, 20 ಟನ್ ನೀವು ಅರಿಬೇಕಲ್ಲ, ಅದಕ್ಕೆ ಅಷ್ಟು ಕಬ್ಬು ವ್ಯವಸ್ಥೆ ಆಗ್ಬೇಕಲ್ಲ. ಈ ಕಡೆ ಸುತ್ತಮುತ್ತ ಎಲ್ಲ ಬೆಳೆದಿರೋರು ಇಲ್ಲೇ ತರ್ತಾರೆ ಹೇಗೆ? ಹೌದು, ನಮ್ಗದ ಏನಾಗಿದೆ, ಅದೇ ಒಂದು ಪ್ಲಸ್ ಪಾಯಿಂಟ್. ಯಾವುದೇ ಒಂದು ಉದ್ಯೋಗ ನಡಿಬೇಕಿದ್ರೆ ಅದಕ್ಕೆ ಮಟೀರಿಯಲ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ, ಇಲ್ಲದೇ ಆಗೋದಿಲ್ಲ. ರಾ ಮೆಟೀರಿಯಲ್ ಇರ್ಬೇಕಲ್ಲ. ನಾನು ಅದನ್ನ ನಿಜವಾಗ್ಲೂ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ನನಗೆ 4 ತಾಲೂಕಿಂದ ಬರುತ್ತೆ. ನಮ್ದು ಹೊಸನಾಡು ತಾಲೂಕು ಆದ್ರೂ ಪಕ್ಕದ ಸಾಗರ, ಶಿಕಾರಿಪುರ ಪ್ಲಸ್ ತೀರ್ಥಹಳ್ಳಿ, ಇದು 4 ತಾಲೂಕುಗಳ ಕಬ್ಬುಗಳು ನಮ್ಮಲ್ಲಿ ಬಂದು ಅರಿಸ್ಕೊಂಡು ಬೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವರು ತೂಕ ಮಾಡಿ ಅವರು ನಿಮ್ಗೆ ಕೊಟ್ಟು ಹೋಗ್ತಾರ ಹೇಗೆ? ಇಲ್ಲ, ಅದು ಸಾಮಾನ್ಯ ನಾವು ಹಳೆ ಪದ್ಧತಿನೇ ಮಾಡಿದ್ದೀವಿ. ಅವರ ಕಬ್ಬನ್ನ ನಾವು ಹಾಲು ಮಾಡಿ ಬೆಲ್ಲ ಮಾಡಿ ಅವರು ತಗೊಂಡು ಹೋಗ್ತಾರೆ. ಈಗ ಅಂದಾಜ್ ಬೇಕಲ್ಲ, ಇಷ್ಟು ಕಬ್ಬು ಕೊಟ್ಟಿದ್ದಕ್ಕೆ ಇಷ್ಟು ಬೆಲ್ಲ ಬೇಕು ಅಂತ? ಅಲ್ಲ, ಅವರೇ ಇರ್ತಾರೆ. ಅವ್ರ ಕಬ್ಬಿಗೆ ಬಂದಾಗ ಅವ್ರು ಇದ್ದು ಬಿಟ್ಟು ಅವ್ರ ಹಾಲನ್ನು ಅವರೇ ಮಾಡ್ಕೊಂಡು ನಾವು ಬೆಲ್ಲ ನಾವು ಮಾಡ್ಕೊಡ್ತೀವಿ, ತಗೊಂಡು ಹೋಗ್ತಾರೆ. ಅವರೇ ನಿಂತು ಬೆಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾರೆ? ಹೌದೌದು. ನಮ್ಗೆ ಇದರಲ್ಲಿ ನಮ್ಮದು ಅಂತ ಹೇಳೋದೇನೋ ಇಲ್ಲ. ಅವರ ಕಬ್ಬನ್ನು ನಮ್ಮ ಜವಾಬ್ದಾರಿಯಿಂದ ಬೆಲ್ಲ ಮಾಡಿ ಅವ್ರಿಗೆ ಕೊಡೋದು. 1 KG ಬೆಲ್ಲಕ್ಕೆ ಇಷ್ಟು ಅಥವಾ 1 ಟನ್ ಬೆಲ್ಲಕ್ಕೆ ಇಷ್ಟು ಅಂತ ನೀವು ಹೇಗೆ ನಿಗದಿ ಮಾಡಿದ್ರೆ, ಹೇಗೆ ಮಾಡ್ತೀರಾ ಅದಕ್ಕೆ? ಅದು ನಾವು ಏನಂದ್ರೆ 1 ಡಬ್ಬ ಹಾಲಿಗಿಂತ ಎಷ್ಟು ಮಾಡ್ತೀವಿ, 1 ಡಬ್ಬ ಹಾಲಿಗೆ ನಮ್ಮ ಚಾರ್ಜ್ 25-30 ರೂಪಾಯಿ ಆಗುತ್ತೆ. 1 ಡಬ್ಬ ಹಾಲನ್ನು ನಾವು ಬೆಲ್ಲ ಮಾಡಿ ಕೊಟ್ಟರೆ ಅದು ಆ ಲೆಕ್ಕದಲ್ಲಿ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಅದು ಹೊರಗಡೆ ಎಲ್ಲ ಮಾಡೋಕ್ಕಿಂತ ನಮ್ಮಲ್ಲಿ ಅವ್ರಿಗೆ ಈಸಿ, ಆದಷ್ಟಿಂದ ಜನ ಬರ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಏನಾಗಿದೆ ಅಂದ್ರೆ, ಉದಾಹರಣೆಗೆ ಒಬ್ಬನು 10 ಟನ್ ಬೆಳ್ಕೊಂಬಂದ್ರೆ ತಗೊಂಬಂದ್ರೆ ಅವನಿಗೊಂದು ಮಧ್ಯಾಹ್ನದ ಕೆಲಸ ಅಷ್ಟೇ. 10 ಟನ್ ಬೆಳಗ್ಗೆ ಬರ್ತಾನೆ, ಹಾಲು ಮಾಡ್ಕೊಳ್ತಾನೆ, 12-1 ಗಂಟೆಗೆ ಬೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಒಟ್ಟು ಸುಲಭದಲ್ಲಿ ಎಲ್ಲೂ ಆಗೋದಿಲ್ಲ. ಆ ಸುಲಭ ಕಂಡಿಟ್ಕೊಂಡು ಜನ ನಮಗೆ 50 ಕಿಲೋಮೀಟರ್ ಆಗಲಿ 75 ಕಿಲೋಮೀಟರ್ ಆಗಲಿ ಬರ್ತಾರೆ. ಅವ್ರು ಕಾರಣ ಇಷ್ಟೇ. ಇಲ್ಲಿ ನಾವು ಏನಾದ್ರು ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಹಾಗಾಗಿ ಆ ವ್ಯವಸ್ಥೆಯಲ್ಲಿ ನಾವೇನು ತೊಂದರೆ ಮಾಡಿದೆ, ಅವರ ಬೆಲ್ಲ ಕಬ್ಬನ್ನು ಅವ್ರ ಕಬ್ಬು ಏನಿದೆಯೋ ಆ ಕಬ್ಬು ಒಳ್ಳೆ ಕಬ್ಬು ಒಳ್ಳೆ ಕ್ವಾಲಿಟಿ ಬರುತ್ತೆ. ಸ್ವಲ್ಪ ಮೊದಲು ಕಬ್ಬಿನ ವ್ಯತ್ಯಾಸ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಬೆಲ್ಲದ್ದು ಅಷ್ಟೇ, ನಾವು ಒಳ್ಳೆ ಕ್ವಾಲಿಟಿ ಬೆಲ್ಲಕ್ಕೆ ನಮ್ದು ಒಂದು ಮಾರ್ಕೆಟ್ ಇದೆ. ಮಾರ್ಕೆಟ್ ಅಂದ್ರೆ ನಾವು ಬೆಲ್ಲವನ್ನು ಅಷ್ಟೆ, ನಮ್ಮ ಕಬ್ಬಿನ ಕಸ್ಟಮರ್ಸ್ ಹೇಗಿರ್ತಾರೋ ನಮ್ಮ ಬೆಲ್ಲವನ್ನು ತಗೊಂಡೋಗೋ ಜನ ಇರ್ತಾರೆ. ನಾವು ಬಹಳ ಪಾಯಿಂಟ್ ಅದು. ನಮ್ಮ ಬೆಲ್ಲಕ್ಕೆ ಕನಿಷ್ಠ ಒಂದು ಬೇಡಿಕೆ ಅಂದ್ರೆ ಇಡೀ ಒಂದು ಐದಾರು ಜಿಲ್ಲೆಗಳಲ್ಲಿದೆ, ಎಲ್ಲ ನಮ್ಮ ಬೆಲ್ಲ ಕೇಳಿ ತಗೊಂಡೋಗುವಂಥದ್ದು. ಏನಾದ್ರೂ ವಿಶೇಷತೆ? ವಿಶೇಷತೆ ಅಂದ್ರೆ ನಮ್ದು ಒಂದು ಸಾವಯವ ಬೆಲ್ಲ, ನಾವು ಯಾವುದೇ ಒಂದು ರಾಸಾಯನಿಕ ವಸ್ತುಗಳನ್ನ ಹಾಲಿಗೆ ಹಾಕಿ ಬೆಲ್ಲ ಮಾಡೋದಿಲ್ಲ. ಒಂದು ಎರಡನೇದಾಗ ಏನು ಕೇಳಿದ್ರೆ ನಮ್ಮ ಬೆಲ್ಲಕ್ಕೆ ನಾವು ಒಂದು ವರ್ಷದ ಗ್ಯಾರಂಟಿಯನ್ನು ಕೊಡ್ತೀವಿ. ಈ ವರ್ಷ ಮೇ ಏಪ್ರಿಲ್ ತಿಂಗಳಲ್ಲಿ ಬೆಲ್ಲ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳವರೆಗೂ ನಮ್ಮ ಬೆಲ್ಲ ಹಾಳಾಗಬಾರ್ದು. ಒಮ್ಮೆ ಅದು ಫೇಲ್ಡ್ ಆದ್ರೆ ನಮ್ಗೆ ವಾಪಸ್ ರಿಟರ್ನ್ ಮಾಡಿ ಹೊಸ ತಗೊಂಡೋಗ್ತಾರೆ. ಅಷ್ಟು ಗ್ಯಾರಂಟಿ ಕೊಡ್ತೀರಾ ನೀವು? ಅಷ್ಟು ಗ್ಯಾರಂಟಿ ನಮ್ಮ ಹತ್ರ ಇದೆ. ಹಾಗಾಗಿ ನಮ್ಮಲ್ಲಿ ಬೆಲ್ಲ ಹೋಗೋದು. ನಾವು ಇಷ್ಟು ಬೆಲ್ಲ ಮಾಡ್ತೀವಲ್ಲ, ಯಾರು ಪಾರ್ಟಿಗಳು ಅಷ್ಟೇ, ಅವ್ರು ಮನೆಗೆ ಏನ್ ಬೇಕೋ ಅಷ್ಟು ತಗೊಂಡು ಹೋಗ್ತಾರೆ, ಉಳಿಕೆದನ್ನ ಅವ್ರಿಲ್ಲ ನನಗೆ ಸೇಲ್ ಮಾಡಿ ಹೋಗ್ತಾರೆ. ಹಂಗಂತ ಅದ್ರಲ್ಲಿ ವ್ಯವಹಾರ ನಮ್ದ್ರ ಕಮಿಷನ್ ಇಲ್ಲ. ನಾವು ಅದ್ರ ಏನ್ ಮಾಡ್ತೀವಿ ಅಂದ್ರೆ ಜನಕ್ಕೆಲ್ಲ ಗೊತ್ತಾಗತ್ತೆ ಅವ್ರು ಬೆಲ್ಲ ಎಷ್ಟು ತಗೊಂತಾರೆ, ನಮ್ಗೆ ಎಷ್ಟು ಕೊಡ್ತಾರೆ ಅದು ಗೊತ್ತಿದೆ ಅವರಿಗೆ. ಹಾಗಾಗಿ ನಮ್ಮ ಬೆಲ್ಲಕ್ಕೆ ಅವ್ರ ರೇಟ್ ಬಗ್ಗೆ ಕೇಳೋದೂ ಇಲ್ಲ. ಪಾರ್ಟಿಗಳು ಅಷ್ಟೆ, ಇಲ್ಲೊಂದು ರೇಟ್ ನಮಗೆ ಸಿಕ್ಕತ್ತೆ, ಹೊರಗಡೆಗಿಂತ ನಮ್ಗೆ 50 ರೂಪಾಯಿ ಜಾಸ್ತಿ ಸಿಕ್ಕತ್ತೆ ಇಲ್ಲಿ, ಹಾಗೆ ಕೊಡ್ತಾರ ಅವರು. ತಗೊಂಡೋಗೋರು ಹೆಂಗೆ ಹೊರಗಿಂತ ನಮ್ಗೆ 50 ರೂಪಾಯಿ ಜಾಸ್ತಿ ಕೊಟ್ಟರು ಒಳ್ಳೆ ಬೆಲ್ಲ ಸಿಕ್ಕತ್ತೆ. ಈ ದೃಷ್ಟಿಯಿಂದ ಅವರು ತಗೊಂಡೋಗೋರು ಅಷ್ಟೆ, ಇಲ್ಲಿ ಬೆಲ್ಲ ಮಾಡೋರು ಅಷ್ಟೆ. ಈಗ ಒಂದ್ ವೇಳೆ ರೈತರು ಈಗ ನಾವು ಬೆಲ್ಲ ಮಾಡಿ ತಗೊಂಡೋಗೋದಿಲ್ಲಪ್ಪ, ಕಬ್ಬು ನೀವೇ ತಗೊಂಡ್ಬಿಡಿ, ನೀವೇ ಬೆಲ್ಲ ಮಾಡ್ಕೊಂಡ್ಬಿಡಿ, ಅದು ಕಬ್ಬು ಅರ್ದು ಅಂತ ಹೇಳಂದ್ರೆ ಆತರ ತಗೋತೀರಾ ನೀವು? ಅಲ್ಲ, ಆತರ ಶುರು ಮಾಡಿದೀವಿ ಈಗ. ಯಾಕಂದ್ರೆ ಅವರಿಗೂ ಏನಾಗಿದೆ, ಲೇಬರ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವ್ರಿಗೆ ಕಬ್ಬು ಕಟಿಂಗ್ ಮಾಡೋದು, ಟ್ರಾನ್ಸ್ಪೋರ್ಟಿಂಗ್ ಮಾಡೋದು, ಇಲ್ಲಿ ಬಂದು ಕೆಲಸ ಮಾಡೋದು, ಇವೆಲ್ಲ ರಿಸ್ಕ್ ಆಗುತ್ತೆ ಅಂತ ಅವ್ರು ಏನ್ ಮಾಡಿದ್ದಾರೆ, ನಮಗೆ ಟನ್ ಲೆಕ್ಕದ ಕಬ್ಬನ್ನು ಕೊಡ್ತಾರ. ಆ ಟನ್ ಲೆಕ್ಕದ ನಾವು ಖರೀದಿ ಮಾಡ್ತೀವಿ, ಖರೀದಿ ಮಾಡಿ ಅದನ್ನ ತರ್ಸ್ಕೊಂತೀವಿ, ಮಾಡ್ತೀವಿ. ಅದರಲ್ಲೂ ಏನಿಲ್ಲ, ಆ ಜಾಗ ಕಡಿಮೆ. ನಾವು ನಮ್ಗೆ ಅದನ್ನು ಸಾಮಾನ್ಯ ಕೊಡೋದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಎಲ್ಲ ಕೆಲಸಗಾರರೇ, ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಯಾರು ಕಾಂಟ್ರಾಕ್ಟ್ ಕೆಲಸ ಮಾಡಿಸಲ್ಲ. ಅವರಿಗೆಲ್ಲ ಆಚೆ ಈಚೆ ಮನೆಯೆಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾರೆ, ಅವರು ಖುಷಿ, ಅವ್ರಿಗೆ ಆಲೆ ಮನೆ ಖುಷಿ. ಹಾಗಾಗಿ ಅವರು ಕಬ್ಬನ್ನು ಕೊಡೋಕೊಪ್ಪೋದೇ ಇಲ್ಲ. ಅವರು ಇಲ್ಲಪ್ಪ ಒಂದಿಷ್ಟು ಕಟ್ಕೊಂಡೋಗಿ ಆರಾಮ್ ಮಾಡ್ಕೊಂಡ್ಬರ್ತೀನಿ ಹೆಗ್ಡರ್ ಮನೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಹಾಗಾಗಿ ಅವರು ಇನ್ನೇನು ಸ್ವಲ್ಪ ಸ್ಥಿತಿವಂತಿಕೆ ಇದೆ, ನಾನು ಕಬ್ಬನ್ನು ಬೆಳೆದಿದ್ದೀನಿ, ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದ ಕೊಡ್ತಾರೆ ಬಿಟ್ರೆ, ಅಂತವ್ರದ್ದು ನಾವು ಖರೀದಿ ಮಾಡ್ತೀವಿ. ಕಬ್ಬನ್ನು ಖರೀದಿ ಮಾಡಿ ಅದಕ್ಕೆ ಟನ್ ರೇಟ್ ಕೊಟ್ಟು ಮಾಡ್ತೀವಿ. ಮತ್ತೆ ಹೆಗ್ಡೆ ಅವರೇ, ಈಗ ಒಳ್ಳೆ ಬೆಲ್ಲ ಚೆನ್ನಾಗಿ ಬೆಳ್ಳಿಗೆ ಬರಬೇಕು ಮತ್ತೆ ಮೈಸೂರು ಪಾಕ್ ಹಂಗಿರ್ಬೇಕು ಅಂತೇಳಿ ಅನ್ನೋದಾದ್ರೆ ಅದಕ್ಕೆ ಏನೇನೆಲ್ಲ ಬೆರೆಸಿದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರಪ್ಪ? ಹೌದು, ಅದು ಎಲ್ಲರೂ ಒಂದು ವಾಡಿಕೆಯಲ್ಲಿ ಹಂಗೆ ಇದೆ. ನಾನು ಅದನ್ನ ಹಾಗೆ ಯೋಚನೆ ಮಾಡಿದ್ದೆ, ಬಹುಶಃ ಈ ಕಲರ್ ಬರ್ಲಿಕ್ಕಿಲ್ಲ, ಇದಕ್ಕೇನಾದ್ರೂ ಮಿಕ್ಸಿಂಗ್ ಮಾಡಬೇಕು ಅಂತ ಜನ ಹೇಳಿದ್ರೆ ನಾನು ಯೋಚನೆ ಮಾಡಿದ್ದೆ. ಅದು ಮೊದಮೊದಲು ನನಗೆ ಅದು ಆಗಿತ್ತು, ಯಾಕಂದ್ರೆ ನನ್ನ ಮನೆ ಈ ವಲಯ ಮೆಥಡ್ ಇದೆಯಲ್ಲ ಹಾಳಾಗಿತ್ತು. ಬೆಲ್ಲ ಈ ಕ್ವಾಲಿಟಿ ಕೊಡಕ್ಕೆ ನಾನು ಆಗ್ತಿರ್ಲಿಲ್ಲ, 10 ವರ್ಷದಿಂದ ಕೊಡಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಅದನ್ನು ಇಂಪ್ರೂವ್ ಮಾಡ್ತಾ ಮಾಡ್ತಾ ಬಂದು ಬೆಲ್ಲ ಕಲರ್ ಬರೋದಕ್ಕೆ ಇದಕ್ಕೆ ಕಾರಣ ಏನು ಅಂತ ಆದಾಗ, ಅದೇ ನಾ ಹೇಳಿದ್ನಲ್ಲ, 3 ನಿಮಿಷಕ್ಕೆ ಒಂದು ಡಬ್ಬ ಹಾಲು ಬೆಲ್ಲದಕ್ಕೆ ಇದು ಬಂದೇ ಬರಬೇಕು. ಆ ಫಾಸ್ಟ್ನೆಸ್ ಅಲ್ಲಿ ಅದು ಇದು ಬಂದಾಗ ಯಾವುದೇ ಕಲ್ಮಶ ಇದ್ರೂ ಹೊರಗೆ ಬರಲೇಬೇಕು. ಮತ್ತೆ ಇನ್ನೊಂದು ಕಬ್ಬಿನಲ್ಲಿ ವಿಶೇಷ ಅಂದ್ರೆ ತನ್ನಲ್ಲಿರುವ ಎಲ್ಲಾ ಕೊಳೆಗಳನ್ನ ನಾವು ಕ್ಲೀನಾಗಿ ಉರಿ ಕೊಟ್ರೆ ಹೊರಗೆ ಹಾಕ್ಬಿಡುತ್ತೆ. ಅದು ಅದು ಹಾಲಲ್ಲಿ ಇಟ್ಕೊಳ್ಳದೇ ಇಲ್ಲ, ಅದು ಬೆಲ್ಲದಲ್ಲೂ ಇರೋದಿಲ್ಲ. ನಾವು ಲಾಸ್ಟ್ ನಮ್ಮಲ್ಲಿ ಬೆಲ್ಲ ನೀವು ಅದನ್ನ ಸ್ಯಾಂಪಲ್ ಅಂದ್ರೆ ನೋಡೋದ್ರಲ್ಲೇ ಹೇಳ್ತಾರೆ, ಸೇಮ್ ಕೇಸರಿ ಬಣ್ಣ. ಆಮೇಲೆ ನಾವು ಅದನ್ನು ತೆಗೆದು ಇದನ್ನ ಕೊಪ್ಪರಿಗೆಯಿಂದ ಅದನ್ನ ಕೆಳಗೆ ಸುರಿದಾಗ ಮೈಸೂರು ಪಾಕ್ ಅದಕ್ಕೆ ಬಂದ್ಬಿಡುತ್ತೆ. ಅದು ಆಗ್ಲೇಬೇಕು. ನಾವು ಮೈಸೂರು ಪಾಕ್ ಈಗ ಮನೆ ಹತ್ರ ನಾವು ಯಾರಿಗೆ ಬಂದು ತೋರಿಸಿದ್ರು ನಮ್ಮೆಲ್ಲ ತೋರಿಸ್ತೀವಿ ನಾವು. ಅಂದ್ರೆ ಆ ಕಲರ್ ಇರಬೇಕು, ಆ ಟೇಸ್ಟ್ ಇರಬೇಕು. ಕಲರ್ ಎಷ್ಟು ಪ್ರಾಮುಖ್ಯನೋ ಟೇಸ್ಟ್ ಅಷ್ಟೇ ಪ್ರಾಮುಖ್ಯ. ಹಾಗಾಗಿ ಕಬ್ಬಿನ ಹಾಲನ್ನೇನಿದೆಯಲ್ಲ ಅದು ಬೇಯಿಸೋ ಹದವೇ ಬಹಳ ಮುಖ್ಯ, ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಅದು ಎರಡು ತರದಲ್ಲಿ ಒಂದು ಲಾಭ. ಒಂದು ನಮ್ಗೇನಾಗುತ್ತೆ, ಕೆಲಸಗಾರರನ್ನ ಮೇಂಟೈನ್ ಮಾಡಕ್ಕೆ ಅನುಕೂಲ ಆಗುತ್ತೆ ನಮಗೆ. ಅದು ಬೆಳಗ್ಗೆ 6 ಗಂಟೆಗೆ ಇಟ್ಟು ಸಂಜೆ 6 ಗಂಟೆಗೆ ಹಿಂದೆಲ್ಲ ಬರ್ತಾ ಇತ್ತು ನಮ್ದು ಪದ್ಧತಿಯಲ್ಲಿ. ಅದು ಆ ಲೇಬರ್ಗೆ 6 ಗಂಟೆವರೆಗೂ ಅವನು ಅದೇಷ್ಟೇ ಕೆಲಸ, ಬೇರೆ ಇಲ್ಲ. ಈಗ ನನಗೆ ಹಾಗಲ್ಲ, ನನಗೆ ಬೆಳಿಗ್ಗೆ 6 ಗಂಟೆಗೆ ಒಂದು ಕೊಬ್ಬರಿಗೆ ಇಟ್ಕೊಂಡ್ರೆ 9 ಗಂಟೆಗೆ ನಮ್ದು ಇದಾಗ್ಬಿಡುತ್ತೆ, ಬೆಲ್ಲ ಬಂದ್ಬಿಡುತ್ತಲ್ಲ ನನಗೆ. ಅವನಿಗೆ ಮತ್ತೆ 4 ಕೊಬ್ಬರಿಗೆ ಮಾಡ್ತಾನಲ್ಲ. ಹಾಗಾಗಿ ನನಗೆ ಆ ಲೇಬರ್ ಮೇಂಟೈನು ಮಾಡ್ಕೊಬೇಕು, ಆಮೇಲೆ ಜಾಸ್ತಿ ಕಬ್ಬನ್ನು ಅರಿಬೇಕು. ನಾನು ಎರಡೂ ದೃಷ್ಟಿಯಿಂದ ಯೋಚನೆ ಮಾಡಿ ಆ ಫಾಸ್ಟ್ನಲ್ಲಿ ಹೋಗ್ಲೇಬೇಕದು. ಅದು ನಮ್ಮಲ್ಲಿ ಆಗತ್ತೆ. ನಾನು ಅದನ್ನ ಎಲ್ಲರಿಗೂ ಸಾಮಾನ್ಯ ಮಾಡಿ ತೋರಿಸಿದ್ದೀನಿ. ಎಷ್ಟು ಜನ ಕೆಲಸಗಾರ ಇರ್ತಾರೆ ಸಾಮಾನ್ಯವಾಗಿ ಆ ಸೀಸನ್ ಅಲ್ಲಿ? ಆ ಸೀಸನ್ ಅಲ್ಲಿ ನಮ್ಗೊಂದು 15 ಜನ, ನಮ್ಮ ಬಿಟ್ಟು ಒಂದು 15 ಜನ ಬೇಕೇ ಬೇಕಾಗುತ್ತೆ. ನೀವು ಎಷ್ಟು ಜನ ಸೇರ್ಕೋತೀರಿ ಇದ್ರ ಜೊತೆಗೆ? ನಾವು ಅಪ್ಪ ಮಕ್ಕಳು ಅಷ್ಟೆ. ಆಮೇಲೆ ನಮ್ಮ ಕೆಲಸಗಾರರು ಕೆಲವು ಜನಕ್ಕೆ ರೂಢಿಗಿದೆ, ಅದನ್ನ ಮೇಂಟೈನ್ ಮಾಡ್ತಾನೆ. ಆಮೇಲೆ ನಮ್ಮಲ್ಲಿ ಹಂಗೆ ನಾವು ಕೆಲಸಗಾರರು, ನಾವು ಪ್ರಶ್ನೆ ಇಲ್ಲ. ನಮಗೆ ಬಂದಿದ್ರೆ ಅವ್ರಿಗೂ ಸ್ವಲ್ಪ ಕೊಡೋದು, ಹೀಗೆ ನಮ್ದು ಅದರಲ್ಲ ಕಂಡೀಷನ್ ಹೀಗೆ ಮಾಡಬೇಕು, ಫ್ಯಾಕ್ಟ್ರಿ ಎಲ್ಲ ಮಾಡ್ದಂಗೆ ಆ ಥರದ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ನಮ್ಗೆ ಉದಾಹರಣೆಗೆ ಬೇರೆ ಯಾರೇ ಬಂದು ಇಲ್ಲೇನೋ ವ್ಯವಹಾರ ನಡೀತದೆ ಅಂತೇಳಿ ನೋಡುವಂಥ ಪ್ರಶ್ನೆ ಯಾರೂ ಇಲ್ಲ. ನಮಗೆಲ್ಲ ಕಬ್ಬಿನ ಬೆಳೆಗಾರರು ಅಷ್ಟೇ, ಬೆಲ್ಲ ತಗೊಂಡೋಗೋರು ಅಷ್ಟೇ, ನಮ್ಮ ಕೆಲಸಗಾರರು ಅಷ್ಟೇ, ನಾವು ಒಂಥರ ಒಕ್ಕೂಟದಲ್ಲಿ ಮಾಡ್ತೀವಿ ನಾವು. ಅಲ್ಲಿ ನಮ್ಗೆ ಯಾವುದೇ ಗೊಂದಲ ಆಗುವಂಥ ಪ್ರಶ್ನೆ ಇಲ್ಲ. ಯಾರೇ ಒಬ್ಬರು ಸರ್ಕಾರಿ ಅಧಿಕಾರಿಗಳು ಬಂದ್ರೂ ನಮ್ಮ ಜನಗಳೇ ಉತ್ತರ ಕೊಡ್ತಾರೆ. ಈಗ ನಾನು ಹೇಳೋದು ಬೇಡ, ಒಬ್ಬ ಕಬ್ಬಿನ ಪಾಠನೇ ಹೇಳ್ತಾನೆ, ಒಂದು ಕೆಲಸ ರೀ, ಅವರೊಂದು ಇಲ್ದೆ ಹೋದ್ರೆ ನಾವು ಕಬ್ಬೆಲ್ಲಿ ಬೆಳೀತಾ ಇದ್ರು. ನಾವು ಮುಂಚೆ ಮನೆ ಹತ್ರ ಎಲ್ಲ ಒಂದು 10 ಬೀಜ ಹಾಕೊಂಡು ಮಾಡ್ತಿದ್ವಿ, ನಾವು ನಿಜವಾಗ್ಲೂ ಅದರಲ್ಲಿ 20 ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದೀವಿ ನಮ್ಮಿಂತ ಬೆಲ್ಲ ಕೊಡೋದ್ರಿಂದ ಅಂತ ನಾವು ಪಾರ್ಟಿಗಳೇ ಹೇಳ್ತಾರೆ.